ಊಟದ ಬಗ್ಗೆ ಬಂದ ತಕ್ಷಣ ಎಲ್ಲ ಅಂತಾರೆ, ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಂಡು ಊಟ ಮಾಡ್ತೀವಿ ಬಿಡ್ರಿ ಅಂತ. ಆದ್ರೆ ಪ್ರಸ್ತುತ ಆರೋಗ್ಯ ದೃಷ್ಟಿಯಿಂದ ನೋಡ್ಬೇಕು ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಒಂದು 20 ವರ್ಷದ ಕೆಳಗ ಎಲ್ಲರಿಗೂ ಶುಗರ್ ಅಥವಾ ಡಯಾಬಿಟಿಸ್ ಅಂತ ಹೇಳ್ತೀವಿ ಬಂದದಂದ್ರೆ ಅವ್ರಿಗೆ ಒಂಥರ ನೋಡ್ತಿದ್ರು, ಅಯ್ಯೋ ಅವನಿಗೆ ಶುಗರ್ ಇದಪ್ಪ ಅಂತ. ಆದ್ರೆ ಈಗ ಹೆಂಗಾಗ್ಯದಂದ್ರೆ ಸಾಮಾನ್ಯ ನೆಗಡಿ ಕೆಮ್ಮನಂಗ ಈಗ ಇಲ್ಲೇನಪ್ಪ ಅಂತ ಕೇಳುವಂತ ಪರಿಸ್ಥಿತಿ ಬಂದದ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಾವು ತಿನ್ನುವಂತ ಆಹಾರ. ಈಗೆಲ್ಲರೂ ಬರೀ ಹೊಟ್ಟೆ ತುಂಬಿಸ್ಕೊಳಕ್ ಊಟ ಮಾಡ್ತಾ ಇದೀವಿ ಹೊರತು ಅದರಲ್ಲಿ ನಮ್ಗೆ ಏನ್ ಪೋಷಕಾಂಶ ಸಿಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇಲ್ಲ. ಹಾಗಾಗಿ ಈ ವರ್ಷದ ಒಂದು ಧ್ಯೇಯ ಆಹಾರ ಇದರಿಂದ ಕೊಟ್ಟಿರೋದು ಆಹಾರದಲ್ಲಿ ನಮ್ಮ ದ್ವಿದಳ ಧಾನ್ಯದ ಪೌಷ್ಟಿಕತೆ ಎಷ್ಟು ಮುಖ್ಯ ಅನ್ನೋದು. ಈಗ ಸಾಮಾನ್ಯವಾಗಿ ನಾವೆಲ್ಲ ಏನ್ ಮಾಡ್ತೀವಿ, ರೊಟ್ಟಿ ತಿಂತೀವಿ, ಆದ್ರೆ ಅದ್ರ ತಕ್ಕಂಗ ಬೇರೆ ಕಾಳು ಪಲ್ಯ ಆಗ್ಲಿ ಸೊಪ್ಪು ತರಕಾರಿ ಹಣ್ಣನ್ನ ತಿನ್ನೋದಿಲ್ಲ. ಯಾಕೆ ಅಂತಂದ್ರೆ ನಮ್ಗ ಗೊತ್ತದ, ಹಿಂದಿನ ನಮ್ ಬಿಜಾಪುರದ ಆಹಾರ ನೋಡಿದ್ರ ರೊಟ್ಟಿ ಪಲ್ಯ ಸೊಪ್ಪು ತರಕಾರಿ ಅದ್ರ ಜೊತೆ ಮಜ್ಜಿಗೆ ಎರಡ್ ತರ ಚಟ್ನಿ ಪುಡಿ ಅದ್ರ ಜೊತೆ ಮತ್ತೆ ನಾವು ಗಜ್ಜರಿ ಸೌತೆಕಾಯಿ ಎಲ್ಲ ತಿಂತಿದ್ವಿ. ಈಗೇನಾಗೈತ್ರಿ, ಎಲ್ಲಾರು ಒಂದು ಹೊಟ್ಟೆ ತುಂಬಿಸ್ಬೇಕ, ಆಮೇಲೆ ಇನ್ನೊಂದು ಅಂತಂದ್ರೆ ಹೊರಗಿನ ಊಟದ ಚಟ ಅಂದ್ರೆ ಪಿಜ್ಜಾ ಬರ್ಗರ್ ಅಥವಾ ಬ್ರೆಡ್ ಬಣ್ಣು. ಆದ್ರೆ ಅದನ್ನು ಕೂಡ ನಾವು ತಿಂದ್ರು ನಮ್ಮ ಆಹಾರನ ಚೆನ್ನಾಗಿ ಮಾಡ್ಕೋಬಹುದು ಅನ್ನೋದನ್ನ ನಾ ಇವತ್ತು ಸಂಕ್ಷಿಪ್ತ ಹೇಳ್ತೀನಿ. ಈಗ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ತಿನ್ನುವಂತ ಆಹಾರದಲ್ಲಿ ಸ್ವಲ್ಪ ಪರಿಚಯ ಕೊಡ್ತೀನಿ. 6 ಮುಖ್ಯವಾದ ಒಂದು ಪೋಷಕಾಂಶಗಳು ಇರ್ತಾವ. ಇಷ್ಟೊತ್ತು ನೀವೇನು ಭೂಮಿ ಹೇಳಿದ್ರಲ್ಲ ಅದು ಗೊಬ್ಬರ ಹಾಕ್ಬೇಕು ಇದು ಗೊಬ್ಬರ ಹಾಕ್ಬೇಕು ಅಂತ, ಹಂಗ ನಾವು ಆಹಾರ ಕೂಡ ಚೆನ್ನಾಗಿ ತಗೊಳ್ಬೇಕು. ನಮ್ಮ ದೇಹ ಸದೃಢ ಇದ್ರೆ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಒಂದು ಸುಸ್ಥಿರವಾಗಿ ನಾವು ಆರೋಗ್ಯವಾಗಿ ಇರಬಹುದು. ಈಗ 6 ಘಟಕಗಳು ಅಂದ್ರೆ ಒಂದು ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ್ ಪಿಷ್ಟ ಅಂತ ಹೇಳ್ತೀವಿ, ಎರಡನೇದು ಪ್ರೋಟೀನ್ ಅಥವಾ ಸಸಾರಜನಕ ಅಂತ ಹೇಳ್ತೀವಿ, ಮೂರನೇದು ಫ್ಯಾಟ್ ಅಥವಾ ಕೊಬ್ಬಿನಂಶ, ನಾಲ್ಕನೇದು ವಿಟಮಿನ್ಸ್ ಅಥವಾ ಖನಿಜ ಲವಣಾಂಶಗಳು, ಇನ್ನು ಮುಖ್ಯವಾಗಿ 6ನೇದು ಅಂತಂದ್ರೆ ನೀರಿನ ಅಂಶ. ಈ 6ನ್ನ ನಾವು ಸಮ ಪ್ರಮಾಣದಾಗ ನಮ್ಮ ದೇಹಕ್ಕೆ ಬೇಕಾಗುವಂಗ ತಿನ್ವಿ ಅಂದ್ರೆ ಆರೋಗ್ಯ ಚೆನ್ನಾಗಿ ಇರುತ್ತದೆ. ಇದ್ರ ಜೊತೆಗೆ ಇನ್ನೂ ಬೇರೆ ಘಟಕಗಳು ಇರ್ತವೆ. ಇದರಲ್ಲಿ ಏನಂತಂದ್ರೆ ನೀವೆಲ್ಲ ಕೋವಿಡ್ ನ ಕೇಳಿದಿರ, ಎಲ್ಲರೂ ಅವಾಗ ಕೋವಿಡ್ ನಾಗ ಏನು ಜಾಸ್ತಿ ಕಷಾಯ ಕುಡಿತಾ ಇದ್ರೆ, ಆಮೇಲೆ ಹಣ್ಣು ತರಕಾರಿ ಜಾಸ್ತಿ, ಯಾಕೆ ಅಂತಂದ್ರೆ ಅದರಲ್ಲಿ ಜಾಸ್ತಿ ವಿಟಮಿನ್ಸ್ ಮತ್ತು ಖನಿಜ ಲವಣಾಂಶಗಳು ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತವಂತ ತಿಳಿದಿದೆ. ಈ 6 ಘಟಕಗಳ ಜೊತೆಗೆ ಇತರೆ ಅಂದ್ರೆ ಈಗ ಇತ್ತಿತ್ತಲಾಗಿ ನೋಡ್ತಾ ಇದ್ವಿ ಫೈಟೋಕೆಮಿಕಲ್ಸ್, ಈಗ ಬೆಳಿಗ್ಗೆ ಆದ ತಕ್ಷಣ ಕೆಲವರು ಪಪ್ಪಾಯ ತಿಂತಾರೆ. ಯಾಕೆ, ನಮ್ ಖಾಲಿ ಹೊಟ್ಟೆಯಲ್ಲಿ ನಾವು ಪಪ್ಪಾಯ ತಿಂದಾಗ ಪಪ್ಪಾಯದಲ್ಲಿ ವಿಟಮಿನ್ ಎ ಅಂಶ ಹೆಚ್ಚಿರ್ತದ, ಅದ್ರ ಜೊತೆಗೆ ನಮ್ಮ ದೇಹದಲ್ಲಿ ಏನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ವಿಷ ಪದಾರ್ಥ ಬಿಟ್ಟಿರುತ್ತೆ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನಾವು ರಾತ್ರಿಯಿಂದ ಮಲ್ಕೊಂಡಾಗ ನಮ್ಮ ದೇಹದಲ್ಲಿ ಎಲ್ಲ ರಿಪೇರ್ ಆಗ್ತಾ ಇರುತ್ತೆ. ಅಂದ್ರೆ ಜೀವಕೋಶಗಳಾಗ್ಲಿ ಯಾವುದೇ ಒಂದು ದಿನನಿತ್ಯ ಸಹಿತ ಹುಟ್ಟುತ್ತಿರ್ತಾವ, ಅದನ್ನ ರಿಪೇರ್ ಮಾಡುವಂತದ್ದು ರಾತ್ರಿ ಆಗತ್ತೆ. ಆದ್ರೆ ನಾವು ಈಗೇನಾಗ್ತಾ ಇದೆ, ಕನಿಷ್ಠ ನಾವು 8 ತಾಸು ನಿದ್ದೆ ಮಾಡ್ಬೇಕಂತ ಹೇಳ್ತೀವಿ. ಯಾಕಂದ್ರೆ ರಾತ್ರಿ ದೇಹ ರಿಪೇರ್ ಆಗಕ್ಕ ನಾವು ಚಾನ್ಸ್ ಕೊಡ್ಬೇಕು. ಈಗೇನಾಗ್ತಾ ಇದೆ, ನಾವು ಮಲಗುದ 12 ಗಂಟೆಗೆ ಮತ್ತೆ 6-7 ಗಂಟೆಗೆ ಹೇಳ್ತೀವಿ, 10 ಗಂಟೆಗೆ ನಮ್ಮ ದೇಹದಲ್ಲಿ ಕ್ರಿಯೆಗಳು ಸ್ಟಾರ್ಟ್ ಆಗ್ತದೆ ರಿಪೇರ್ ಮಾಡಕ್ಕೆ. ನಾವು 10 ಗಂಟೆಯಿಂದ ಇದ್ಬಿಟ್ಟು 12ಕ್ಕೆ ಮಲ್ಕೊಂಡ್ವಿ ಅಂದ್ರೆ 7 ತಾಸದ ಕ್ರಿಯೆ ಸ್ಟಾಪ್ ಆಗ್ತೈತಿ ಅಥವಾ ಪೋಸ್ಟ್ಪೋನ್ ಆಗ್ತೈತಿ. ಇಲ್ದೇದ್ರೆ ಏನಾಗುತ್ತೆ, ನೀವು ಲೇಟ್ ಆಗೈತ್ರಿ ಅಂದ್ರೆ ಮುಂಜಾನೆ ಸೂರ್ಯೋದಯ ಆದಾಗ ನಮ್ಮ ಕ್ರಿಯೆಗಳೆಲ್ಲ ವ್ಯತ್ಯಾಸ ಆಗುತ್ತೆ. ಅದಕ್ಕೆ ಈಗ ಮೆಟಬಾಲಿಕ್ ಡಿಸಾರ್ಡರ್ ಅಥವಾ ನಮ್ಮ ದೇಹದಲ್ಲಿ ಕ್ರಿಯೆಗಳಾಗುವಲಾರ್ದಂತ ಒಂದು ತೊಂದರೆಗಳೇ ಜಾಸ್ತಿ ಆಗ್ತದೆ. ಉದಾಹರಣೆಗೆ ಶುಗರ್ ಅಥವಾ ಡಯಾಬಿಟಿಸ್, ಕ್ಯಾನ್ಸರ್, ಬಿಪಿ, ಇದ್ರ ಜೊತೆಗೆ ಜಾಯಿಂಟ್ ಪೇನ್ ಇತ್ತಿತ್ತಲಾಗೆ ಎಲ್ಲರೂ ಹೇಳ್ತದೆ, ಚಿಕ್ಕ ಮಕ್ಕಳಲ್ಲಿ ಹಾರ್ಟ್ ಅಟ್ಯಾಕ್. ಯಾಕೆ ಅಂತಂದ್ರೆ ನಾವು ಸರಿಯಾಗಿ ಪ್ರಮಾಣದಾಗ ಆಹಾರ ತಗೊಳ್ತಾ ಇಲ್ಲ. ಅದಕ್ಕೆ ಪೌಷ್ಟಿಕ ಭದ್ರತೆಯಲ್ಲಿ ನಾವು ದ್ವಿದಳ ಧಾನ್ಯಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ರಿ. ಕಾರಣ ಅಂದ್ರೆ ನಮ್ಮ ದೇಹದಾಗ ಹೇಳಿದಾಗೆ ಕಾರ್ಬೋಹೈಡ್ರೇಟ್ ಅನ್ನೋದು ದ್ವಿದಳ ಧಾನ್ಯ ಕೊಬ್ಬಿನಾಂಶ ಈ ಮೂರು ಏನ್ ಕೊಡ್ತದೆ ಅಂದ್ರೆ ಶಕ್ತಿ ಕೊಡ್ತದೆ. ಶಕ್ತಿ ಅಂತಂದ್ರೆ ನಮ್ ದೇಹದಲ್ಲಿ ಯಾವುದೇ ಕ್ರಿಯೆಗಳಾಗ್ಬೇಕಾದ್ರೆ ಬೇಕಾಗ್ತದೆ. ಅದರ ಜೊತೆಗೆ ನಂತರ ಈ ದ್ವಿದಳ ಧಾನ್ಯ, ದ್ವಿದಳ ಅಂದ್ರೆ ಒಡೆದಾಗ ಎರಡು ಪಡಕಾಗ್ತಾವ ಅಂದ್ರೆ ಅದಕ್ಕೆ ದ್ವಿದಳ ಧಾನ್ಯ ಅಂತ, ಏಕದಳ ಅಂದ್ರೆ ಒಂದೇ ಜೋಳ ಸಜ್ಜೆ ಅವೆಲ್ಲ ತರ್ತವೆ. ಈ ದ್ವಿದಳ ಧಾನ್ಯಗಳಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತ ಪ್ರೋಟೀನ್ ಅಂಶ, ಯಾಕೆ ಒತ್ತು ಕೊಡ್ತಾ ಇದ್ದೀನಿ ಅಂದ್ರೆ ಪ್ರೋಟೀನ್ ಬಹಳ ನಮ್ಮ ದೇಹಕ್ಕೆ ಮುಖ್ಯವಾದದ್ದು. ಏನಂತಂದ್ರೆ ನಮ್ಮ ದೇಹದ ದಾಖಲೆ ರಿಪೇರ್ ಆಗ್ಬೇಕು ಅಂತಂದ್ರೆ ಪ್ರೋಟೀನ್ ಬಹಳ ಕೆಲಸ ಮಾಡಬೇಕು. ಯಾವುದೇ ಒಂದು ಹಾರ್ಮೋನ್ ಉತ್ಪತ್ತಿ ಆಗಲಿ, ಯಾವುದೇ ಒಂದು ಜೀರ್ಣಕ್ರಿಯೆ ಆಗ್ಬೇಕಾದ್ರೆ ಅಥವಾ ನಿದ್ದೆ ಚೆನ್ನಾಗಿ ಬರಬೇಕು, ಈ ಎಲ್ಲದ ಕ್ರಿಯೆಗಳಲ್ಲಿ ಪ್ರೋಟೀನ್ ಅಂಶ ಬಹಳ ಇಂಪಾರ್ಟೆಂಟ್. ಆದ್ರೆ ನಾವು ಈಗ ದ್ವಿದಳ ಧಾನ್ಯದ ಪ್ರೋಟೀನ್ ಅಂಶ ಏನ್ ತಗೊಳ್ತೀವಲ್ಲ ಅದು ಒಳ್ಳೆ ಕ್ವಾಲಿಟಿ ಇರಲ್ಲ. ಆದ್ರೆ ಪ್ರಾಣಿಗಳ ಟೇಸ್ಟ್ ಏನ್ ಪ್ರೋಟೀನ್ ಇರುತ್ತೆ ಅದು ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಮ ದೇಹಕ್ಕೆ ಏನ್ ಬೇಕು ಅದು ಇರುತ್ತೆ. ಅಂದ್ರೆ ತಿಂದಾಗ ಉದಾಹರಣೆಗೆ ಮೊಟ್ಟೆ ತಿಂದ್ರೆ ಅಥವಾ ಫಿಶ್ ಅಥವಾ ಮಾಂಸ ತಿಂದ್ರೆ ಅದು ನಮ್ಮ ದೇಹಕ್ಕೆ ಏನ್ ಬೇಕು ಆ ಕ್ವಾಲಿಟಿ ಪ್ರೋಟೀನ್ ಇರುತ್ತೆ. ಆದ್ರೆ ದ್ವಿದಳ ಧಾನ್ಯದಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರೋಟೀನ್ ಜೊತೆಗೆ ಅದರಲ್ಲಿ ಕೆಲವು ವಿಷ ಪದಾರ್ಥ ಅಂದ್ರೆ ವಿಷ ಅಂದ್ರೆ ಒಂದು ಮನುಷ್ಯ ಮುಂದೆ ಹೋಗ್ತಾ ಇದ್ದಾನೆ ಅಂದ್ರೆ ಮುಂದೆ ಜಗವರು ಜಾಸ್ತಿ ಇರ್ತಾರೆ. ಅದೇ ತರ ಆ ಪೋಷಕಾಂಶ ನಮ್ ದೇಹಕ್ಕೆ ಸಿಗ್ಬಾರ್ದು ಅನ್ನಕ್ಕೆ ಕೆಲವು ಅಂಶಗಳು ಹಿಡ್ಕೊಂಡಿಟ್ಕೊಳ್ಳುತ್ತೆ ಅದು ಸಿಗ್ಬಾರ್ದು ಅಂತ. ಅಂದ್ರೆ ನೀವು ಕಾಳುಗಳನ್ನ ಹೆಂಗ ತಿಂದ್ರಿ ಅಂತಂದ್ರೆ ಅದು ದೇಹಕ್ಕೆ ಪ್ರೋಟೀನ್ ಕೊಡಲ್ಲ. ಅದನ್ನ ಹೆಂಗ್ ಮಾಡ್ಬೋದು ನಾವು? ಉದಾಹರಣೆಗೆ ಪ್ರೊಸೆಸ್ ಅಥವಾ ಸಂಸ್ಕರಣೆ ಏನಂತಂದ್ರೆ ಯಾವುದೇ ದ್ವಿದಳ ಧಾನ್ಯ ಉಪಯೋಗಿಸ್ಬೇಕು ಅಂದ್ರೆ ಕನಿಷ್ಠ ನಾವು 6 ತಾಸು ನೆನೆ ಇಡ್ಲೇಬೇಕು. ಈಗ ಇದಕ್ಕಾಗಿ ಹೊಸ ಪದ್ಧತಿ ಶುರು ಆಗಿದೆ ಅಲ್ಲ, ಮುಂಜಾನೆ ಅದ ನೆನೆಸಿದ ಕಾಳು ಅಥವಾ ಗೋಡಂಬಿ ಶೇಂಗಾದ ತಿಂದ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ನೆನೆಸಿಟ್ಟಾಗ ಅದರಲ್ಲಿರುವಂತ ವಿಷ ಪದಾರ್ಥ ಕಡಿಮೆ ಆಗ್ತದೆ. ಅದ್ರ ಜೊತೆಗೆ ನೀವು ನೋಡಿದ್ರೇನೋ ಯಾರು ಹಬ್ಬದ ದಿವಸ ಹೋಳಿ ಅದು ತಿಂದಾಗ ಗ್ಯಾಸ್ ಉತ್ಪತ್ತಿ ಅಥವಾ ದ್ವಿದಳ ಧಾನ್ಯಗಳು ತಿಂದಾಗ ಗ್ಯಾಸ್ ಉತ್ಪತ್ತಿ ಹೆಚ್ಚಾಗುತ್ತೆ. ಕಾರಣ ಅಂದ್ರೆ ಅದರಲ್ಲಿರುವಂತ ಶರ್ಕರ ಪಿಷ್ಟ ಕೆಲವು ನಮ್ಮ ದೇಹದಲ್ಲಿ ಜೀರ್ಣಾಗಿರೋದ್ರಿಂದ ಇರೋದಿಲ್ಲ ಎನ್ಝೈಮ್. ಹಾಗಾಗಿ ನಾವು ನೆನೆಸಿ ಅದನ್ನ ಮೊಳಕೆ ಬರೆಸಿದ್ವಿ ಅಂದ್ರೆ ಅವಾಗ ಆ ಅಂಶ ಕಡಿಮೆ ಆಗ್ತದೆ. ಈಗ ನೀವು ದಿನನಿತ್ಯ ತಿನ್ನುವಂತ ದ್ವಿದಳ ಧಾನ್ಯದಲ್ಲಿ ಕಡಿಮೆ ಗ್ಯಾಸ್ ಉತ್ಪತ್ತಿ ಅಥವಾ ಫ್ಲ್ಯಾಟಲನ್ಸ್ ಅಂತ ಹೇಳ್ತೀವಿ, ಆ ಕಡಿಮೆ ಗ್ಯಾಸ್ ಉತ್ಪತ್ತಿ ಆಗುವಂತ ಆಹಾರ ಅಂದ್ರೆ ಹೆಸರು ಕಾಳು ಫಸ್ಟ್, ಆಮೇಲೆ ಮಡಕೆ ಕಾಳು, ನಂತರ ಅಂತಂದ್ರೆ ಹೆಚ್ಚು ಗ್ಯಾಸ್ ಉತ್ಪತ್ತಿ ಮಾಡುವಂತದಂದ್ರೆ ಕಡ್ಲಿ. ಅದಕ್ಕೆ ನೀವು ಹೋಳಿಗೆ ತಿಂದಾಗ ಈ ಚಟುವಟಿಕೆ ಕಡಿಮೆ ಇರುತ್ತೆ, ಅವತ್ತು ನಿಮ್ಮ ಜಾಯಿಂಟ್ ಪೇನ್ ಇಡೀ ದಿನ ಎದೆ ಉರಿಯೋದು ಮೈಕೈ ನೋವು ಬರ್ತದೆ. ಇದನ್ನ ಹೆಂಗ ಕಡಿಮೆ ಮಾಡಬಹುದು ಅಂತಂದ್ರೆ ಸಾಧ್ಯವಾದಷ್ಟು ನೆನೆಸಿಟ್ಬಿಟ್ಟು ನೀವು ಯಾವುದೇ ಒಂದು ಕಾಳು ಆಮೇಲೆ ಒಣಗಿಸಿ ನೀವು ಉಪಯೋಗಿಸ್ಕೊಳ್ಬಹುದು. ಎಣ್ಣೆದ್ದು ಅಂತಂದ್ರೆ ಯಾವುದೇ ದ್ವಿದಳ ಧಾನ್ಯನ ನಾವು ಹುರಿದಾಗ ಅದರಲ್ಲಿರುವಂತ ಕೆಲವು ಅಂಶಗಳು ಕೂಡ ಇದೇನು ವಿಷ ಪದಾರ್ಥ ಅಂತ ಹೇಳಿದ್ರೆ ದೇಹಕ್ಕೆ ಸೇರ್ಲಾದ ಅದು ಕೂಡ ಕಡಿಮೆ ಆಗ್ಬಿಟ್ಟು ರುಚಿ ಹೆಚ್ಚಾಗುತ್ತೆ. ಅದಕ್ಕೆ ನಮ್ ಹಿಂದಿನ ಕಾಲ ನಾವು ಸಣ್ಣವರಿದ್ದಾಗ ನೋಡಿದ್ರೆ ಇದೇ ಬಿಜಾಪುರದಲ್ಲಿ ನಾನು ಕಾಳುಗಳನ್ನ ಹುರಿದು ನಮ್ಗೆ ಜಸ್ಟ್ ಉಪ್ಪು ಹಾಕೊಡ್ತಿದ್ರು, ಇಲ್ಲ ಬೆಲ್ಲ ಹಾಕಿ ಉಂಡಿ ಹಾಗೆ ಕೊಡ್ತಿದ್ರು. ಆ ಹುರಿದಿದ ಕಾಳನ್ನ ನಾವು ತಿಂತೀವಿ. ಈಗೇನ್ ನಾವು ಕುರ್ಕುರೆ ಅದ್ರ ಬದ್ಲಿ ನಾವು ಆತರ ತಿಂತಾ ಇದ್ವಿ. ಈ ಕುರ್ಕುರೆ ಏನ್ ಬಿಸಿದಾಗೆಲ್ಲ ಬಂದಿದ ಅವು ನಮ್ಮ ಆರೋಗ್ಯ ದೃಷ್ಟಿಯಿಂದ ಒಳ್ಳೇದಲ್ಲ. ಅದಕ್ಕೆ ದಯವಿಟ್ಟು ಹೇಳ್ತೀನಿ ಕೊಡ್ಬೇಡಿ ನಿಮ್ಮ ಮಕ್ಕಳಲ್ಲಿ. ಯಾಕಂದ್ರೆ ಈ ಮೈದಾ ಇವನ್ನೆಲ್ಲ ತಿಂದ್ರೆ ನಾವು ಆಯುಷ್ಯನ ಕಡಿಮೆ ಮಾಡ್ಕೊತಾ ಹೋಗ್ತೀವಿ. ಸಾಧ್ಯವಾದಷ್ಟು ಅದನ್ನ ನಾವು ರಿಪ್ಲೇಸ್ ಮಾಡಿ ಸಿರಿಧಾನ್ಯ ಅಥವಾ ನಾವು ದ್ವಿದಳ ಧಾನ್ಯ. ಇನ್ನೊಂದು ಬಹಳ ಮುಖ್ಯವಾದದ್ದು, ಈಗ ನಮ್ ಬಿಜಾಪುರದಲ್ಲಿ ಊಟ ತಗೊಂಡ್ರಿ ರೊಟ್ಟಿ ಜೊತೆ ನಾವು ಕಂಪಲ್ಸರಿ ಒಂದು ಕಾಳು ಪಲ್ಯ ತಿಂತೇವ್ರಿ, ಎಲ್ಲರೂ ಮುರಿಯರಿಗೆ ಗೊತ್ತದೆ. ಅದ್ರ ಜೊತೆಗೆ ಇಲ್ಲ ಅಂತಂದ್ರೆ ಕೆಲವರು ಬಡವರು ಕೂಡ ಕಾಳು ಪಲ್ಯ ಬದಲು ಶೇಂಗಾ ತಿಂತಾರೆ, ಯಾಕಂದ್ರೆ ಶೇಂಗಾ ಪ್ರೋಟೀನ್. ಆದ್ರೆ ಈಗೇನಾಗೈತಿ ರೊಟ್ಟಿನೇ ನಾವು ತಿಂತಾ ಇದ್ದ ಅಂದ್ರೆ ನಾನು ಹೇಳುವ ಒಂದು ಅಂಶ ಅಂತಂದ್ರೆ ನಾವು ಎಷ್ಟು ಶರ್ಕರ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ತಗೊಳ್ತೀವಿ ಅದ್ರ ತಕ್ಕಂಗ ನಾವು ಪ್ರೋಟೀನ್ ತಗೊಳ್ಳೇಬೇಕು. ಇಲ್ದೆ ಇದ್ರೆ ಏನಾಗುತ್ತೆ, ಈಗ ಇತ್ತಿತ್ತಲ ಬಜ್ಜಿ ಯಾಕೆ ಹೆಚ್ಚಾಗ್ತದೆ ಅಂದ್ರೆ ಬರೀ ನಾವು ಶಕ್ಕರ್ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ಹೆಚ್ಚು ತಿಂತಾ ಇದೀವಿ ಅಂದ್ರೆ ಬರೇ ನಾವು ಬ್ರೆಡ್ ಬನ್ನು ಇವೆಲ್ಲಾನು ಜಾಸ್ತಿ ತಿಂತೀವಿ, ಅದ್ರದ್ರ ತಕ್ಕಂಗ ಪ್ರೋಟೀನ್ ಅಂಶ ಇರುವಂತ ಕಾಳು ಅದೆಲ್ಲ ತಿಂತಾ ಇಲ್ಲ. ಅದಕ್ಕಾಗಿ ಏನಾಗುತ್ತೆ ಅವಾಗ ನಮ್ಮ ದೇಹದಾಗ ನಾವು ಹೆಚ್ಚು ಈ ಶರ್ಕರ್ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ ತಿಂದಾಗ ಅದಕ್ಕೆ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಕೊಬ್ಬಿನ ಅಂಶ ಕನ್ವರ್ಟ್ ಆಗಿ ನಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ನೀವು ಅದ್ರ ಜೊತೆ ಸರಿಯಾಗಿ ಪ್ರೋಟೀನ್ ಅಂಶ ತಗೊಂಡ್ರೆ ಅಂದ್ರೆ ಅದು ಎನರ್ಜಿ ಆಗಿ ಕನ್ವರ್ಟ್ ಆಗಿ ನಮ್ಮ ದೇಹದ ಯಾವುದೇ ಒಂದು ಕಾರ್ಯಚಟುವಟಿಕೆಗೆ ಸಹಾಯ ಮಾಡುತ್ತೆ. ಹಾಗಾಗಿ ದಯವಿಟ್ಟು ಇನ್ನು ನಮ್ಮ ದೇಹದಲ್ಲಿ ನಿಮಗೆ ಗೊತ್ತಿದೆ ಇಡೀ ವಿಶ್ವದಲ್ಲಿ ಭಾರತ ದೇಶ ಡಯಾಬಿಟಿಸ್ ಅಲ್ಲಿ ನಂಬರ್ 1. ಹಾಗಾಗಿ ನಾವು ಯಾಕೆ ಅಂದ್ರೆ ನಮ್ಮ ಭಾರತ ದೇಶದವರು ಹೆಚ್ಚು ಕಾರ್ಬೋಹೈಡ್ರೇಟ್ ತಿಂತೀವಿ, ಆದ್ರೆ ಅದ್ರ ಜೊತೆಗೆ ಸರಿಯಾಗಿ ನಮ್ಮನ್ನ ಪಲ್ಸಸ್ ಅಥವಾ ದ್ವಿದಳ ಧಾನ್ಯಗಳು ತಗೋತಾ ಇಲ್ಲ. ಯಾಕೆ ಅಂತಂದ್ರೆ ಅವೈಲಬಿಲಿಟಿ. ಈಗ ನಾವು ನೋಡ್ತಾ ಹೋದಂಗೆ ಪರ್ ಕ್ಯಾಪಿಟ ಅವೈಲಬಿಲಿಟಿ ಅಂದ್ರೆ ಒಂದು ಮನುಷ್ಯರಿಗೆ ನಮಗೆ ಎಷ್ಟು ದ್ವಿದಳ ಧಾನ್ಯ ಅಥವಾ ಪ್ರೋಟೀನ್ ಬೇಕೋ ಅಷ್ಟು ಸಿಗ್ತಾ ಇಲ್ಲ. ಆದ್ರೆ ನಾವು ಕಾರ್ಬೋಹೈಡ್ರೇಟ್ ಅಥವಾ ಏಕದಳ ಧಾನ್ಯದ ಪ್ರೊಡಕ್ಷನ್ ಅಲ್ಲಿ ಹೆಚ್ಚಿದೀವಿ, ಆದ್ರೆ ದ್ವಿದಳ ಧಾನ್ಯದಲ್ಲಿ ಕಡಿಮೆ ಇದೆ. ಹಾಗಾಗಿ ಅವೈಲಬಿಲಿಟಿ ತುಟ್ಟಿ, ಅದಕ್ಕೆ ತುಟ್ಟಿ ಇದ್ದಾಗ ಏನ್ ಮಾಡ್ತಾರೆ ಮನುಷ್ಯ ಪರ್ಚೇಸ್ ಮಾಡಲ್ಲ. ಹಾಗಾಗಿ ನಾವು ಭಾರತ ದೇಶದಾಗ ಈ ಚೇಂಜ್ ಆಗಿದೆ ಆಹಾರ ಪದ್ಧತಿ. ಆದ್ರೆ ಇನ್ನೂ 40% ಜನ ವೆಜಿಟೇರಿಯನ್ ಇದೀವಿ ಅಂದ್ರೆ ಸಸ್ಯಹಾರಿಗಳೇ, ಇನ್ನು ನಾವು ಮಾಂಸ ತಿಂತಾ ಇಲ್ಲ. ಹಾಗಂದಾಗ ನಾವು ಒಳ್ಳೆ ಕ್ವಾಲಿಟಿ ಪ್ರೋಟೀನ್ ದ್ವಿದಳ ಧಾನ್ಯದಿಂದ ತಗೋಬೇಕು ಅಂದ್ರೆ ನಾವು ಸಾಧ್ಯವಾದಷ್ಟು ನೆನೆಸಿಟ್ಟು ಮೊಳಕೆ ಬರೆಸಿ ನಾವು ಉಪಯೋಗಿಸಿದ್ರೆ ಮಾತ್ರ ಅದರಲ್ಲಿ ಎಲ್ಲಾ ಪೋಷಕಾಂಶಗಳು ಹೆಚ್ಚಾಗ್ತವೆ. ಆಮೇಲೆ ಇನ್ನೊಂದು ಅಂತಂದ್ರೆ ನಾವು ಸಾಮಾನ್ಯವಾಗಿ ಉಪಯೋಗಿಸೋದು ಹೆಸರು, ಮಡಿಕೆ ಕಾಳು, ಕಡ್ಲೆಬೇಳೆ, ತೊಗರಿಬೇಳೆ, ಈ ನಾಲ್ಕು ಬಿಟ್ರೆ ಉಳಿದಿದ್ದೆಲ್ಲ ನೆಗ್ಲೆಕ್ಟೆಡ್ ಅಂದ್ರೆ ನಾವು ಕಡಿಮೆ ಉಪಯೋಗ ಮಾಡುವಂತ ಪಲ್ಸಸ್ ಅಂತ ಹೇಳ್ತೀವಿ. ಈಗ ಹಾರ್ಸ್ ಗ್ರಾಮ್ ಅಥವಾ ಹುರುಳಿ ಕಾಳು ಅಂತೀವಿ, ಅದೇ ವಿದೇಶದಾಗ ಹಾರ್ಸ್ ಗ್ರಾಮ್ ಇಂಗ್ಲಿಷ್ ಅಂತೀವಿ. ಯಾಕಂದ್ರೆ ಅವರು ಹಾರ್ಸ್ ಅಂದ್ರೆ ಕುದುರೆಗೆ ತಿನ್ನಿಸ್ತಾರೆ ಅಂದ್ರೆ ಯಾಕೆ ಅಂದ್ರೆ ಹುರುಳಿ ಕಾಳಲ್ಲಿ ಅದು ನೀವು ನೋಡಿದ್ರೆ ನೆನೆಸಿದಾಗ ಬ್ರೌನ್ ಕಲರ್ ಬರುತ್ತೆ. ನಿಮ್ಗೆಲ್ಲ ಸಾಮಾನ್ಯ ನೆನೆಸಿಟ್ಟಿದ್ ನೋಡಿದ್ರೆ ಅಥವಾ ಕುದಿಸಿದಾಗ ಆ ಬ್ರೌನ್ ಕಲರ್ ಅಂದ್ರೆ ಪಾಲಿಫಿನಾಲ್ಸ್. ಅದೇನ್ ಮಾಡುತ್ತೆ, ನಮ್ಮ ದೇಹಕ್ಕೆ ಕೆಲವು ಪೋಷಕಾಂಶನ ಸಿಗ್ಲಾರ್ದಂಗೆ ಮಾಡ್ತಾರೆ. ಅದಕ್ಕೆ ಅವರು ವಿದೇಶದಾಗ ಮನುಷ್ಯರು ತಿನ್ನಕ್ ಸೂಕ್ತ ಅಲ್ಲ ಅಂತ ಕುದುರೆಗೆ ತಿನ್ನಿಸ್ತಾರೆ. ಅದ್ರಾಗೆ ಕೌಪಿ, ಕೌಪಿ ಅಂತ ಇಂಗ್ಲಿಷ್ ನಾಗ ಹೇಳ್ತೀವಿ ಅಂದ್ರೆ ಅಲಸಂದಿ. ಯಾಕಂದ್ರೆ ಕೌ ಅಂದ್ರೆ ಅವ್ರ ಆಕಳಿಗೆ ತಿನ್ನಿಸ್ತಾರೆ ಅಂದ್ರೆ ಅದರಲ್ಲಿಯೂ ಕೆಲವು ಅಂಶ ಇರುತ್ತೆ. ಅದು ನಾವು ಕಡಿಮೆ ಮಾಡ್ಬೇಕಂದ್ರೆ ಅದಕ್ಕೆ ನಾವು ದಯವಿಟ್ಟು ಇನ್ನು ನಾವು ಈ ಕಡಿಮೆ ಹುರುಳಿ, ಅಲಸಂದಿ ಅಥವಾ ಇನ್ನಿತರ ಚೆನ್ನಂಗಿ ಬೇಳೆ ಅಂತೂ ತಿನ್ನಬೇಡ. ಯಾಕಂದ್ರೆ ಅದ್ರ ತಿಂತಿದ್ರು ಕೂಡ ಯಾರಿಗೆ ಜಾಯಿಂಟ್ ಪೇನ್ ಇರುತ್ತೆ ದಯವಿಟ್ಟು ತಿನ್ಬೇಡಿ. ಅದರಲ್ಲಿ ಇರುವಂತ ಒಂದು ಕೆಲವು ಪಾಯ್ಸನ್ ಅಥವಾ ಅಂಶ ವಿಷ ಅದು ನಮ್ಮ ಜಾಯಿಂಟ್ ಪ್ರಾಬ್ಲಮ್ ಹೆಚ್ಚು ಮಾಡುವಂತದ್ದು ಒಂದು ಅಂಶ ಇರುತ್ತೆ. ಅದಕ್ಕೆ ದಯವಿಟ್ಟು ಯಾವುದೇ ಒಂದು ಪಲ್ಸಸ್ ನೆನೆಸಿಟ್ಟು ಮೊಳಕೆ ಬರೆಸಿ ತಿನ್ನೋದು ಮಾಡಿ. ಇಲ್ಲ ಅಂತಂದ್ರೆ ಅವಾಗಿಂದ ಅವಾಗೇ ಅಂದ್ರೂ ಅಟ್ಲೀಸ್ಟ್ 1 ತಾಸು ನೆನೆ ಇಡಿ. ನೆನೆ ಇಟ್ಟು ಆಮೇಲೆ ನಾವು ಕುದಿಸಿ ತಿಂದಾಗ ಅದರ ಪೋಷಕಾಂಶ ಹೆಚ್ಚಾಗ್ತದೆ. ಇನ್ನು ಅಂತಂದ್ರೆ ನೆಕ್ಸ್ಟ್ ನಾವು ಹುದುಗಿಸೋದು ಅಥವಾ ಫರ್ಮೆಂಟೇಷನ್ ಅಂತೀವಿ. ಈಗ ಇತ್ತೀಚೆಗೆ ನಾವು ಅಕ್ಕಿ ಅದೆಲ್ಲ ತಿನ್ಬೇಡಿ ಡಯಾಬಿಟಿಸ್ ಬೇಡಿ ಅಂತ ಹೇಳ್ತೀವಿ. ಅವ್ರೇನ್ ಮಾಡ್ತಾ ಇದಾರೆ, ಇತ್ತಿತ್ತಲಾಗಿ ಬೇಳೆ ಕಾಳುಗಳನ್ನ ನೆನೆಸಿಟ್ಬಿಟ್ಟು ಸ್ವಲ್ಪ ಪ್ರಮಾಣದಾಗ ಅಕ್ಕಿ ಹಾಕಿ ಅದರಿಂದಲೇ ನಾವು ಬೇರೆ ಬೇರೆ ಪದಾರ್ಥನ ಹುದುಗಿಸೋದಂದ್ರೆ ಉದಾಹರಣೆಗೆ ದೋಸೆ ಹಿಟ್ಟಾಗಿರ್ಬೋದು, ಇಡ್ಲಿ ಆಗಿರ್ಬೋದು. ಇದ್ರ ಜೊತೆಗೆ ರಾತ್ರಿ ನೆನೆ ಇಟ್ಟು ಹುರುಳಿ ಪುಡಿ ಅದೆಲ್ಲ ಮಾಡಿ ರಾತ್ರಿ ನೆನೆ ಇಟ್ಟು ಮುಂಜಾನೆ ಅದನ್ನು ಕುದಿಸ್ಕೊಂಡು ಗಂಜಿಯನ್ನು ಕುಡಿದ್ರು ಕೂಡ ನಮ್ಮ ಕೆಲವು ಆರ್ಗನ್ಸ್ ಆಗ್ಲಿ ಹೇಳದಲ್ಲ ರಿಪೇರ್ ಆಗುವಂತ ಕೆಲಸ ಹೆಚ್ಚು ಮಾಡ್ತದೆ. ಇದ್ರ ಜೊತೆಗೆ ಇತ್ತೀಚೆಗೆ ನಾವು ಏನ್ ಹೇಳ್ತೇವೆ ಆ ಬ್ರೌನ್ ಕಲರ್ ಪಾಲಿಫಿನಾಲ್, ಈಗ ನಾವು ಯಾರು ತಿಂತೀವಿ ಅನ್ನೋದು ಬಹಳ ಮುಖ್ಯ. ಅದು ಆಂಟಿ ಆಕ್ಸಿಡೆಂಟ್ ಕೂಡ ಆಗಿನ ಉಪಯೋಗಿಸ್ತೀವಿ. ಇನ್ನು ಚಿಕ್ಕ ಮಕ್ಕಳಿಗೆ ಕೊಡುವಾಗ ಸಾಧ್ಯವಾದಷ್ಟು ನಾವು ಮೊಳಕೆ ಬರೆಸಿ ಕೊಟ್ಟಾಗ ಮಾತ್ರ ಆರೋಗ್ಯಕ್ಕೆ ನಮಗೆ ಏನ್ ಸಿಗ್ಬೇಕು ಆ ಪೋಷಕಾಂಶ ಸಿಗ್ತದೆ. ನೀವು ನೋಡಿದ್ರೆ ನಮ್ ಹುರುಳಿ ನೀವು ಮೇಲಿನ ಸಿಟ್ಟು ಬಹಳ ಗಟ್ಟಿ ಇರುತ್ತೆ, ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಬಹಳ ಸೂಕ್ತ. ಎಸ್ಪೆಷಲಿ ನಾವು ದೊಡ್ಡವರು ಅಂದ್ರೆ 20 ದಾಟದವರು ಅಂತವ್ರಿಗೆಲ್ಲರಿಗೂ ಇದು ಬಹಳ ಸೂಕ್ತವಾದ ಆಹಾರ. ಹಾಗಾಗಿ ನಾವು ಆದಷ್ಟು ಹುರುಳಿನ ನೆನೆಸಿ ನಂತರ ಮೊಳಕೆ ಬರೆಸಿ ಉಪಯೋಗಿಸ್ಕೊಂಡ್ರೆ ಬಹಳ ಸೂಕ್ತವಾದದ್ದು. ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ದಯವಿಟ್ಟು ನೀವು ಇಡೀ ಕಾಳನ್ನ ಉಪಯೋಗಿಸಿ. ಅಂದ್ರೆ ಬೇಳೆಕಾಳ ಮಾಡಿದ್ರು ಕೂಡ ಮೇಲಿನ ಸಿಪ್ಪೆ ತೆಗಿಬೇಡಿ. ಯಾಕಂದ್ರೆ ಎಲ್ಲ ಪೋಷಕಾಂಶಗಳು ಇರದೆ ಬೇಲಿನ ಸಿಪ್ಪೆ ಮೇಲೆ. ನಾವು ಸಿಪ್ಪೆ ತೆಗೆದ್ಬಿಟ್ಟು ಬರೀ ಕಾಳು ತಿಂದ್ವಿ ಅಂದ್ರೆ ನಿಮ್ಗೆ ಬರೀ ಪ್ರೋಟೀನ್ ಸಿಗುತ್ತೆ, ಆದ್ರೆ ಸಿಪ್ಪೆ ಮೇಲೆ ಏನಿರುತ್ತೆ ನಾರಿನ ಅಂಶ, ಅದರ ಜೊತೆಗೆ ಏನಿರುತ್ತೆ ಅಂತಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂತ ಕೆಲವು ವಿಟಮಿನ್ಸ್ ಗಳು. ಆಮೇಲೆ ಬಣ್ಣ ಇತ್ತಿದ್ರೆ ನಾವು ಹೇಳ್ತಾ ಇದ್ದೀವಿ ಡಾರ್ಕ್ ಕಲರ್ ಅಂದ್ರೆ ಕಪ್ಪು ಕಲರ್ ಇದ್ರೆ ಆಹಾರ ಜಾಸ್ತಿ ತಗೊಳ್ಳಿ ಅಂತ. ಅಂದ್ರೆ ಹುರುಳಿ ಆಗಿರ್ಬೋದು, ಬ್ಲಾಕ್ ರೈಸ್, ಬ್ಲಾಕ್ ದಾಲ್ಸ್ ಅಂದ್ರೆ ಯಾಕೆ ಅಂದ್ರೆ ಆ ಲೀನ್ ಬ್ಲಾಕ್ ಪರ್ಪಲ್ ಇವೆಲ್ಲ ಏನಿರುತ್ತೆ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಸಿಪ್ಪೆ ಸಮೇತ ನೆನೆಸಿಟ್ಟು ತಿಂದಾಗ ನಮ್ಮ ದೇಹಕ್ಕೆ ನಾರಿನಂಶ ಸಿಗುತ್ತೆ. ಯಾಕೆ ನಾರು ಬೇಕು? ಈಗ ಇತ್ತೀಚೆಗೆ ನೋಡ್ತಾ ಇದ್ರೆ ನಾವು ಸಾಮಾನ್ಯವಾಗಿ ಮೊದಲೆಲ್ಲ ಈಗ ಅಡ್ವರ್ಟೈಸ್ ಬರ್ತಾ ಇರುತ್ತಲ್ಲ ನೋಡಿ, ಒಂದ್ ಮಗುವಿಗೆ ಆಯ್ತಾ ಆಯ್ತಾ ಅಂತ ಕೇಳ್ತಾ ಇರ್ತಾರೆ. ಯಾಕೆ? ಮಲಬದ್ಧತೆ ಹೆಚ್ಚಾಗ್ತದೆ. ಇದಕ್ಕೆ ಕಾರಣ ಅಂದ್ರೆ ನಾರಿನಂಶ ಕಡಿಮೆ ಆಗ್ತದೆ. ನಾವು ನಾರಿನಂಶ ಕಡಿಮೆ ಆದ್ರೆ ನಮ್ಮ ಎಲ್ಲರೂ ಆರೋಗ್ಯದ ತೊಂದರೆಗಳು ಸ್ಟಾರ್ಟ್ ಆಗ್ತವೆ. ಹಾಗಾಗಿ ಈ ದ್ವಿದಳ ಧಾನ್ಯಗಳನ್ನೇ ನಾವು ಸಿಪ್ಪೆ ಸಮೇತ ಇಡೀ ಕಾಳನ್ನ ತಿಂದಾಗ ನಮ್ಮ ದೇಹಕ್ಕೆ ಏನ್ ಬೇಕೋ ಅದು ಫೈಬರ್ ಅಥವಾ ನಾರಿನಂಶ ಸಿಗುತ್ತೆ. ಈ ನಾರಿನಂಶದಲ್ಲಿ ಕೂಡ ಎರಡು ತರ ಇದೆ, ಒಂದು ನೀರ್ನ ಕರಗುದು, ಒಂದು ಕರಗಲಾರದು. ಹಾಗಾಗಿ ನೀರಿನಲ್ಲಿ ಕರಗುದು ಬಹಳ ಬೇಕು. ಈಗ ಉದಾಹರಣೆ ಆಗಲೇ ಹೇಳಿದೆ, ಬೈಕಡಿಕೆ ಗಟ್ಟಿ ಹೋಯಿತು ಅಂದ್ರೆ ಆಮೇಲೆ ತೊಂದರೆಗಳು ಸ್ಟಾರ್ಟ್ ಆಗ್ತವೆ. ಯಾರಿಗೆ ಹೇಳ್ಕೊಳಕ್ ಆಗಲ್ಲ, ಬಿಡಕ್ ಆಗಲ್ಲ. ಆಮೇಲೆ ಪೈಲ್ಸ್ ಆಗುತ್ತೆ. ಪೈಲ್ಸ್ ಆದ್ಮೇಲಂತೂ ನಿನ್ನೆ ನೆಕ್ಸ್ಟ್ ಅದನ್ನು ಕೆರಿಯಸ್ ಮಾಡಿದ್ರೆ ಅಂದ್ರೆ ಮುಂದೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ನಮ್ಮ ಭಾರತ ದೇಶದಾಗ ಮೊದ್ಲು ಕೊಲೋನ್ ಕ್ಯಾನ್ಸರ್ ಕಾಣಿಸ್ತಾನೆ ಇರಲಿಲ್ಲ. ಇತ್ತಿತ್ತಲಾಗಿ ಯಾಕೆ ಕಾಣಿಸ್ತಾ ಇದೆ ಅಂದ್ರೆ ನಾವು ಮೈದಾ ಮತ್ತೆ ಹೆಚ್ಚು ನಾರಿನಂಶನ ತಿನ್ನುವುದನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಾರಿನಂಶದ ಒಂದು ಕೆಲಸ ಏನಂದ್ರೆ ನಮ್ಮ ದೇಹನ ಸ್ವಚ್ಛ ಇಡ್ತದೆ ಒಂದು, ಜೀರ್ಣಕ್ರಿಯೆ ಹೆಚ್ಚು ಮಾಡ್ತದೆ ಒಂದು, ಮೂರನೇದು ಅಂತಂದ್ರೆ ನಮ್ಮ ದೇಹದೊಳಗೆ ಕೆಟ್ಟ ಕೊಲೆಸ್ಟ್ರಾಲ್ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂತಂದ್ರೆ ಮೇಲೆ ಕೆಟ್ಟ ಕೊಲೆಸ್ಟ್ರಾಲ್ ಉತ್ಪತ್ತಿ ಯಾವಾಗ ಆಗ್ತದೆ, ಜಾಸ್ತಿ ಸಿಹಿ ಪದಾರ್ಥ ತಿಂದ್ರೆ ಜಾಸ್ತಿ ಕರ್ದಿದ್ದು ತಿಂದಾಗ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ. ಆ ಕೆಟ್ಟ ಕೊಲೆಸ್ಟ್ರಾಲ್ ತೆಗಿಬೇಕು ಅಂದ್ರೆ ನೀವು ಹಣ್ಣಪ್ಪಲು ಸರಿಯಾಗಿ ತಗೋಬೇಕು. ಎಷ್ಟು ಮಂದಿ ಹಣ್ಣಪ್ಪಲು ತಿಂತೀವ್ರಿ ನಮ್ ಬಿಜಾಪುರದಾಗ, ಎಷ್ಟು ಮಂದಿ ಕೇಳಿದ್ರು ಒಂದ್ ವಾರಕ್ಕೆ ಎರಡ್ ಸಲನ ತಿನ್ನಲ್ಲ ರೀ ಅಂತ ಹೇಳ್ತಾರೆ. ಅದು ಬಾಳೆಹಣ್ಣ ಇರುತ್ತೆ ಇಲ್ಲನಲ್ಲ, ಅದರಲ್ಲಿ ನಾರಿನಂಶ ಬೇರೆ ಇದ್ದರೆ ಕಾಳುಗಳನ್ನು ಹೋಲಿಸಿದ್ರೆ ಕಡಿಮೆ ಇರುತ್ತೆ, ಆದ್ರೆ ಸೊಪ್ಪುಗಳಲ್ಲಿ ಇದರಲ್ಲಿ ಹೆಚ್ಚಿರುತ್ತೆ. ಕಾರಣ ಅಂತಂದ್ರೆ ಅದರಲ್ಲಿ ಎಲ್ಲ ಪೋಷಕಾಂಶಗಳು ದ್ವಿದಳ ಧಾನ್ಯಗಳು, ಅದರ ಜೊತೆಗೆ ಸೊಪ್ಪು ತರಕಾರಿ ಆಮೇಲೆ ಸಜ್ಜಿ ರೊಟ್ಟಿ ಇವೆಲ್ಲವೂ ಸೇರಿಸಿ ತಿಂದಾಗ ನಮ್ಮ ದೇಹಕ್ಕೆ ಏನ್ ಸಿಗ್ಬೇಕು ಎಲ್ಲ ಪೋಷಕಾಂಶ ಸಿಗ್ತವ. ಅದಕ್ಕೆ ನಮ್ಮದು ಏನು ಹಿರಿಯ ಪದ್ಧತಿ ಮಾಡ್ಯಾರ ಅದೆಲ್ಲವೂ ವೈಜ್ಞಾನಿಕವಾದದ್ದು. ಆದ್ರೆ ಡಯಾಬಿಟಿಸ್ ಹೀಗೆ ಎಷ್ಟು ಹೆಚ್ಚಾಗಿದೆ ಅಂದ್ರೆ ನಮ್ಮ ಜೀವನ ಶೈಲಿ ಆಹಾರದ ಪದ್ಧತಿ. ಅದಕ್ಕೆ ನಮ್ಮ ದೇಹ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ನಮ್ಮ ದೇಹನ ಸದೃಢಿಟ್ಕೊಳ್ಳೋದು ನಮ್ಮ ಜವಾಬ್ದಾರಿ. ನಿಮ್ಗೇನೋ ಆಹಾರ ಇಲ್ಲ ದುಡ್ಡಿಲ್ಲ ಅಂದ್ರೆ ಎಲ್ಲಾರು ಕೊಡ್ತಾರೆ ಸಹಾಯ ಮಾಡ್ತಾರೆ, ಆರೋಗ್ಯ ಕೆಟ್ಟು ಅಂದ್ರೆ ಯಾರು ತಗೊಳಕ್ ಬರಲ್ಲ. ನೀವು ಹಾಸಿಗೆ ಇದ್ರೆ ಅಂದ್ರೆ ಒಂದಿನ ಬರ್ತಾರೆ ಯೋ ಅಂತಾರೆ, ಎರಡ್ ದಿನ ಐದು ಅಂತಾರೆ, ನೋಡ್ಕೊಳ್ಳೋರು ಕೂಡ ಒಂದು ವಾರ ನೋಡ್ತಾರೆ, ಮಾರುವುದಿನ ಮತ್ತೆ ಬೇಸರ ಆಗ್ತದೆ. ಅದಕ್ಕೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಂಡು ಸದೃಢವಾಗಿ ಇರಬೇಕು ಅಂತಂದ್ರೆ ನಮ್ಮ ಆಹಾರ ಪದ್ಧತಿಯನ್ನ ನಾವು ಈಗ ಹೇಳ್ತಾ ಇದ್ವಿ ಹಿಂದಿಂದ ಏನಿತ್ತು ಅದನ್ನ ಅಳವಡಿಸ್ಕೊಳ್ರಿ. ಹಾಗಾಗಿ ದ್ವಿದಳ ಧಾನ್ಯವನ್ನ ಸೇವನೆ ಹೆಚ್ಚು ಮಾಡ್ರಿ, ಅನ್ನ ಎಸ್ಪೆಷಲಿ ಕಡಿಮೆ ಮಾಡಿ. ನಮ್ಮ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಬಿಡ್ಬೇಡಿ, ಯಾಕಂದ್ರೆ ಅನ್ನ ಏನ ತಿಂದ್ರಿ ಅಂತ ಒಂದ್ ತಾಸಿನ ವಿಷಯ ಆಗ್ತದೆ, ಆದ್ರೆ ಜೋಳದ ರೊಟ್ಟಿ ತಿಂದ್ರೆ ಅಟ್ಲೀಸ್ಟ್ ಎರಡ್ ತಾಸು ತಗೊಳ್ತದೆ. ಯಾಕಂದ್ರೆ ಅದರಲ್ಲಿ ಇರುವಂತ ಪೋಷಕಾಂಶಗಳು ಖನಿಜ ಲವಣಾಂಶಗಳು ನಮ್ಮ ಜೀರ್ಣಕ್ರಿಯೆಯನ್ನ ನಿಧಾನ ಮಾಡ್ತದೆ. ಅನ್ನದಾಗ ಏನೂ ಇರಲ್ಲ ರೀ, ಅದರಲ್ಲಿ ಪಾಲಿಶ್ ಮಾಡಿದ್ರಂತೂ ಏನೂ ಇರಲ್ಲ, ಬರೀ ಶಕ್ಕರ್ ಪಿಸ್ತೇ ಇರ್ತದೆ. ಮೇಲಿನ ಸಿಕ್ಕ ಮೇಲೆ ಆಕ್ಚುಲಿ ಬಿ1 ವಿಟಮಿನ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಮೆಮೊರಿ ಹೆಚ್ಚಾಗುವಂತ ಒಂದು ಅಂಶ ಇರುತ್ತೆ. ಆದ್ರೆ ನಾವು ಪಾಲಿಶ್ ಮಾಡಲಾರ್ದೇನೆ ರಾ ರೈಸ್ ಅಂತೀವಲ್ಲ, ಅಂದ್ರೆ ಜಸ್ಟ್ ಮೇಲಿನ ಹಸ್ಕ ತೆಗೆದ್ ಬಿಟ್ಟಿದ್ದನ್ನ ಉಪಯೋಗಿಸಿದ್ರೆ ನಮಗ ಬಿ1 ವಿಟಮಿನ್ ಹೆಚ್ಚಿರುತ್ತೆ. ಅದಕ್ಕೆ ಇತ್ತಿದ್ಲ ಮರವಿನ ಕಾಯಿ ಹೆಚ್ಚಾಗ್ತಾ ಇದ್ವು. ಕಾರಣ ನಾವು ಬರೀ ಹೆಚ್ಚು ಫೋಕಸ್ ಮಾಡ್ತಾ ಇರೋದು ನಮ್ಮ ನಾಲ್ಗೆ ರುಚಿ. ನಾಲ್ಗೆ ರುಚಿ ನೋಡಿದ್ರೆ ಬೆಳಿಗ್ಗೆ ರುಚಿ ಕಂಪಲ್ಸರಿ ನೀವು ನೋಡಲೇಬೇಕು. ಹಾಗಾಗಿ ನಾವು ಬಿಜಾಪುರದ ಏನು ಆಹಾರ ಪದ್ಧತಿ ಅದ ನಾವು ದಯವಿಟ್ಟು ಅದನ್ನು ಬಿಡಬೇಡ್ರಿ, ಆಹಾರಕ್ಕೂ ಒತ್ತು ಕೊಡ್ರಿ. ಯಾಕಂದ್ರೆ ನೀವು ಸದೃಢ ಇದ್ರೆ ನೀವು ಉಳುಮೆ ಮಾಡ್ತೀರಿ, ಉತ್ಪಾದನೆ ಹೆಚ್ಚಾಗ್ತದೆ, ನಮ್ಗೆ ಊಟ ಮಾಡಕ್ಕೆ ಧಾನ್ಯಗಳು ಸಿಗ್ತವೆ. ಹಾಗಾಗಿ ನಿಮ್ಮ ಆರೋಗ್ಯನು ಬಹಳ ಇಂಪಾರ್ಟೆಂಟ್. ದಯವಿಟ್ಟು ರೈತರು ಹೆಂಗ್ ಹಾರ್ವೆಸ್ಟ್ ಮಾಡ್ತೀರಿ ಹಂಗ ಮಾಡಬೇಡ್ರಿ, ಅದನ್ನು ಸಾಣಿಸ್ಬಿಟ್ಟು ದೊಡ್ಡ ಕಾಳು ಸಣ್ಣ ಕಾಳು ಮೀಡಿಯಂ ಸೈಜ್ ಮಾಡ್ರಿ, ವ್ಯತ್ಯಾಸ ಬರುತ್ತೆ. ಒಂದು ಎಣ್ಣೆದ್ದು ಅಂದ್ರೆ ಇನ್ನೊಂದು ಉದ್ದಿಮೆಯಾಗಿ ನೀವು ತಗೋಬಹುದು. ಈಗಿನ ಲೇಟೆಸ್ಟ್ ಅಂತಂದ್ರೆ ಕಾಳನ್ನ 8 ತಾಸು ನೆನೆ ಇಡ್ರಿ, ಕೆಲವು ಮೇಲೆ ಸಿಪ್ಪೆ ಹೆಚ್ಚಿರುವಂತ ಹುಳಿ ಆಗಿರ್ಬಹುದು, ಬೇರೆದನ್ನ ದಿನ ಇಡಬಹುದು. ಮೇಲಿನ ಸಿಪ್ಪೆ ಮೇಲೆ ಹೋಗುತ್ತೆ, ಇದು ಹೆಸರದೆಲ್ಲ 6 ತಾಸು 8 ತಾಸಿಗೆ ಬಂದ್ಬಿಡುತ್ತೆ ಮೊಳಕೆ. ಆದ್ರೆ ಇವು ಬೇರೆ ದಪ್ಪಿರುವಂತ ಸಿಪ್ಪೆ ಇರುವಂತ ಕಾಳುಗಳಿಗೆ ಏನಿದೆ ಅಲ್ಲ ಅದು ಹೆಚ್ಚಿನ ಟೈಮ್ ಬೇಕಾಗತ್ತೆ. ಆಮೇಲೆ ಅದನ್ನ ಮೊಳಕೆ ಬರಲಿಕ್ಕೆ ಕಟ್ಟಿರಿ, ಕಟ್ಟಿಟ್ಬಿಟ್ಟು ನಂತರ ಒಣಗಿಸಿ, ಯಾಕಂದ್ರೆ ನೆನೆಸಿದಾಗ ಅದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಅದನ್ನ ಹಬೆ ಉಸಿರಿ ಕಾಳಾಗಿ ಮಾರಾಟ ಮಾಡಬಹುದು. ಒಂದು ಎಣ್ಣೆದ್ದು ಅಂದ್ರೆ ಅದರಲ್ಲಿ ಎಲ್ಲ ವಿಷ ಪದಾರ್ಥ ಕಡಿಮೆ ಆಗಿರೋದ್ರಿಂದ ಒಣಗಿಸಿಬಿಟ್ಟು ಅದನ್ನು ಪುಡಿ ಮಾಡಿನೂ ಮಾರಬಹುದು, ಇಲ್ಲ ಅಂತಂದ್ರೆ ಹಾಗೆ ಪ್ಯಾಕೆಟ್ ಮಾಡಿಬಿಟ್ಟು ಕೂಡ ಮಾರಾಟ ಮಾಡಬಹುದು. ಅದನ್ನ ಅಂದ್ರೆ ಈಗ ನಾವು ಕೆಲಸದ ಉದ್ಯೋಗದವ್ರು ಮಾಡಿದವ್ರಿಗೆ ನಮ್ಗೆ ನೆನೆ ಇಟ್ಟು ಮೊಳಕೆ ಬರಿಸುವಷ್ಟು ಟೈಮ್ ಇರಲ್ಲ, ಆದ್ರೆ ನೆನೆಸಿ ಮೊಳಕೆ ಬರಿಸಿ ಮೊಳಗಿಸಿಟ್ಟಿದ್ದಾಗ ಅದರಲ್ಲಿ ಪೋಷಕಾಂಶ ನಾವು ತಿಂದಿವಿ ತಕ್ಷಣವೇ ದೇಹಕ್ಕೆ ಸಿಗುತ್ತೆ. ಅದನ್ನು ಒಂದು ಉದ್ಯೋಗ ಆಗಿ ಕೂಡ ಮಾಡ್ಕೋಬಹುದು. ಅದ್ರ ಜೊತೆಗೆ ಪುಡಿ ಮಾಡಿಬಿಟ್ಟು ನೀವು ಅದನ್ನ ಪ್ಯಾಕೆಟ್ ಮಾಡಿ ಕೂಡ ಮಾರೋದ್ರನ್ನು ಅದು ಮುಂಚೆನೆ ಅದನ್ನ ಬಿಸಿನೀರ್ನ ಹಾಕೊಂಡು ಹಂಗೆ ಕುಡಿದ್ರು ಕೂಡ ನಮ್ಮ ದೇಹಕ್ಕೆ ಏನ್ ಅವಶ್ಯಕ ಇರುತ್ತೆ ಅದು ಸಿಗುತ್ತೆ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11 ರಿಂದ 13 ರವರೆಗೆ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ವಿಜಯಪುರದ ಕೃಷಿ ಮಹಾವಿದ್ಯಾಲಯದಲ್ಲಿ ಆಹಾರ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾ ಕಾಶಿಬಾಯಿ ಕ್ಯಾಡಗಿ ಅವರ ಧ್ವನಿಮುದ್ರಣವನ್ನ ಕೇಳಿದಿರಿ. ನಮಗೆಲ್ಲ ಅವು ಕಣವಿದು, ನಮಗೆಲ್ಲ ಅವು ಕಣವಿದು, ನಮಗೆಂದು ಬಂದ ಭಾಗ್ಯವಿದು, ನಮಗೆಂದು ಬಂದ ಭಾಗ್ಯವಿದು, ದೇಶೀಯ ಭೋಜನವಿದು, ಸವಿಯಾದ ಭಕ್ಷ್ಯಗಳಿವು, ದೇಶೀಯ ಭೋಜನವಿದು, ಸವಿಯಾದ ಭಕ್ಷ್ಯಗಳಿವು. ಆತ್ಮೀರೇ, ಇವತ್ತಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ತಮ್ಮ ಅನುಭವದ ಮಾತುಗಳನ್ನಾಡಿದ ವಿಜಯಪುರದ ಕೃಷಿ ಮಹಾವಿದ್ಯಾಲಯದ ಆಹಾರ ವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಕಾಶಿಬಾಯಿ ಕ್ಯಾಡ್ಗಿ ಅವರ ಧ್ವನಿಮುದ್ರಣವನ್ನು ಕೇಳುತ್ತಿದ್ದೀರಿ. ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಸ್ನೇಹಿತರೆ. ಈಗ ಸಮಯ 7:26:04 ಆಗುತ್ತಲಿದೆ. ಈಗೊಂದು ಜನಪದ ಗೀತೆ. ಭಿಕ್ಷಿಯುನಿ ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ ಕುದುರೇನ ತಂದಿಯುನಿ ಜೀನಾವ ಭಿಕ್ಷಿಯುನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ ಭಿಕ್ಷಿಯುನಿ ಬರಬೇಕು ತಂಗಿ ಮದುವೆಗೆ ಬರಬೇಕು ತಂಗಿ ಮದುವೆಗೆ.